ವೇಗ 30ರಿಂದ 40 ಕಿಲೋಮೀಟರ್ ಇರುವ ಸಾಧ್ಯತೆ. ಗರಿಷ್ಠ 32, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 16ನೇ ವಿಧಾನಸಭೆ ಅಸ್ತಿತ್ವಕ್ಕೆ ನೂತನ ಶಾಸಕರಿಂದ ಪ್ರಮಾಣವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ಮಳೆ ಹಾನಿ ಹಿನ್ನೆಲೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ, ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್. ರಾಜ್ಯದ ನೂತನ ಡಿಜಿ ಐಜಿಪಿಯಾಗಿ ಅಲೋಕ್ ಮೋಹನ್ ಅಧಿಕಾರ ಸ್ವೀಕಾರ. ಮತ್ತು ಜಿ20 ವ್ಯಾಪಾರ ಹಾಗೂ ಹೂಡಿಕೆ ಕಾರ್ಯಕಾರಿ ಗುಂಪಿನ ಎರಡನೇ ಸಭೆ ಬೆಂಗಳೂರಿನಲ್ಲಿ ನಾಳೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಸಾರವಿದು ಸ್ವಾತಂತ್ರ್ಯದ ಕಡಲು, ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು. ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು, ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು. ಸೆರೆಗೆ ಸಿಕ್ಕ ತಾಯಿ, ಅವಳ ಬಿಳಿಸ ಬಂದವರ ಮೇಲೆ ಎರಗಿತ್ತು ನಳಿಗೆ ಬಾರಿ, ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಮುಡಿಗೆ, ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಮುಡಿಗೆ. ಮಡಿದವರ ಕೆಚ್ಚು ಕಲಿತನದ ಅಚ್ಚು ಬಂಗಾರ ಶಿಖರ ಗುಡಿಗೆ, ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು, ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಕಡಲು. ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು, ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು. ಕಂದಗಳ ಮಿಡಿವ ನಾಡಿ ದೇಶ, ಸುಪ್ತವಾಗಿರಲಿ ಪುಟ್ಟ ಹೃದಯದಲ್ಲಿ ಪ್ರೀತಿ ಭಾವಕೋಶ, ಸುಪ್ತವಾಗಿರಲಿ ಪುಟ್ಟ ಹೃದಯದಲ್ಲಿ ಪ್ರೀತಿ ಭಾವಕೋಶ, ಮೆಚ್ಚುವಂತಿರಲಿ ದಿವ್ಯ ಚೇತನ ಭವ್ಯ ಹೃದಯ ದಾಶ ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋರಿನ ದಿನಗಳ ಪುಟಗಳಿದು ಇತಿಹಾಸದ ಬಡಲು ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋರಿನ ದಿನಗಳ ಪುಟಗಳಿದು ಇತಿಹಾಸದ ಬಡಲು ಇತಿಹಾಸದ ಬಡಲು ಇನ್ನೀಗ ಪೂತಿನ ಅವರ ಒಂದು ರಚನೆ ಸಮೂಹ ಸ್ವರಗಳಲ್ಲಿದೆ. ವಿವಿಧ ಕಲಾವಿದರು ಹಾಡಿದಂತಹ ದೇಶಭಕ್ತಿ ಗೀತೆಗಳನ್ನು ಇದುವರೆಗೆ ಕೇಳಿದರೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕ್ಷಯ ರೋಗ ನಿಯಂತ್ರಣ ಕುರಿತಂತೆ ಡಾಕ್ಟರ್ ವೀರೇಗೌಡ ಬಿಎನ್ ಅವರೊಡನೆ ಸಂದರ್ಶನ, ಹಾಗೆಯೇ ಕೃಷಿ ಮಾಹಿತಿ ಇರುತ್ತದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗದ ಮೊದಲಿಗೆ ಕೇಳೋಣ, ಜಾನುವಾರುಗಳಲ್ಲಿ ಕ್ಷಯ ರೋಗ ನಿಯಂತ್ರಣ ಈ ಕುರಿತಂತೆ ಡಾಕ್ಟರ್ ವೀರೇಗೌಡ ಬಿಎನ್ ಅವರೊಡನೆ ನಡೆಸಿದ ಸಂದರ್ಶನ ಇದೆ, ಕೇಳಿ. ಆತ್ಮೀಯ ರೈತ ಬಾಂಧವರೇ, ನಾವು ಪಶುಪಾಲನೆಯನ್ನು ಮಾಡುವಾಗ ವಿವಿಧ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜಾನುವಾರುಗಳಿಗೆ ಕಂಡುಬರುವಂಥ ರೋಗಗಳು. ಈ ರೋಗಗಳನ್ನು ನಾವು ಸರಿಯಾದ ಕಾಲಕ್ಕೆ ಸರಿಯಾದ ರೀತಿಯಿಂದ ನಿರ್ವಹಣೆ ಮಾಡದೇ ಇದ್ದರೆ ನಾವು ಸಾಕಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಅಂತಹ ಜಾನುವಾರುಗಳಲ್ಲಿ ಕಂಡುಬರುವಂಥ ರೋಗಗಳಲ್ಲಿ ಕ್ಷಯ ರೋಗ ಕೂಡ ಬಹಳ ಮುಖ್ಯವಾದಂಥದ್ದು. ಇದರ ಒಂದು ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡಿಕೊಳ್ಳದೆ ಹೋದರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಈ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಸೂಕ್ಷ್ಮಜೀವಿ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಿಎಂ ವೀರೇಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಂದ ಈ ಕ್ಷಯ ರೋಗದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ವೀರೇಗೌಡ ಅವರೇ. ನಮಸ್ಕಾರ ಸರ್. ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಾನು ತಿಳಿಸಿದಾಗೆ ಕ್ಷಯ ರೋಗ ಜಾನುವಾರುಗಳಲ್ಲಿ ಕಂಡುಬರುವಂತಹ ಮುಖ್ಯವಾದ ರೋಗ. ಹೌದು, ನಮ್ಮ ಮನುಷ್ಯರಲ್ಲೂ ಕೂಡ ಈ ಕ್ಷಯ ರೋಗ ಕಂಡುಬರುತ್ತೆ. ಕರೆಕ್ಟ್, ಒಳ್ಳೆ ಮಾತೆ ಹೇಳಿದ್ರೆ ನೀವು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಕ್ಷಯ ರೋಗ ಅಂದ್ರೇನು, ಈ ರೋಗಕ್ಕೆ ಕಾರಣವೇನು ಅನ್ನೋದ್ರ ಬಗ್ಗೆ ಪ್ರಾರಂಭದಲ್ಲಿ ತಿಳಿಸ್ಕೊಡ್ತೀರಾ? ಅಗತ್ಯವಾಗಿ ಸರ್. ಅದಕ್ಕೂ ಮೊದಲು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಕ್ಷಯ ರೋಗವು ಪ್ರಾಚೀನ ಕಾಲದಿಂದಲೂ ಮಾನವ ಕುಲಕ್ಕೆ ಅತ್ಯಂತ ಚಿರಪರಿಚಿತವಾದಂಥ ಒಂದು ಕಾಯಿಲೆ. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಈಜಿಪ್ಟ್ ದೇಶದಲ್ಲಿ ಈ ಸಿಗಬಹುದಾದ ಮಮ್ಮಿಗಳು, ಅಂದ್ರೆ ಅಲ್ಲಿ ಸತ್ತವರನ್ನ ಕೆಡದಂತೆ ಮಮ್ಮಿಗಳ ರೂಪದಲ್ಲಿ ಅದನ್ನ ಸಂಗ್ರಹ ಮಾಡಿಡ್ತಿದ್ರು. ನಿಜ, ಈ ಮಮ್ಮಿಗಳಲ್ಲೂ ಕೂಡ ಈ ಕಾಯಿಲೆ ಇತ್ತೆಂದು ಅನೇಕ ಪುರಾವೆಗಳು ನಮಗೆ ಸಿಕ್ಕಿದವೆ. ಓಹೋ, ಅಲ್ಲಿ ಇದ್ದಂತ ಈ ಸೂಕ್ಷ್ಮಾಣು ಜೀವಿಗಳನ್ನು ನೋಡಿ ಅವರು ತಿಳ್ಕೊಂಡಿದ್ದಾರೆ ಈ ಒಂದು ಕ್ಷಯ ರೋಗ ಆ ಕಾಲದಿಂದಲೂ ಕೂಡ ನಮ್ಮ ಮಾನವ ಕುಲಕ್ಕೆ ಅಂಟಿದ ಒಂದು ದೊಡ್ಡ ಶಾಪ ಅಂತ ಕೂಡ ನಾವು ಇದನ್ನ ಕರೆಯಬಹುದಾಗಿದೆ. ನೋಡಿ, ಈ ಕ್ಷಯ ಎಂದ್ರೆ ಕುಗ್ಗುವಿಕೆ ಅಂತಾನು ಹೇಳಬಹುದು. ಕೃಶವಾಗುವಿಕೆ ಅಂತಾರಲ್ಲ, ಕೃಶವಾಗುವಿಕೆ ಅಂತ. ಹೆಸರೇ ಹೇಳುವಂತೆ ಈ ಕ್ಷಯ ರೋಗಕ್ಕೆ ತುತ್ತಾದ ಪ್ರಾಣಿಗಳು ಕೃಶಗೊಂಡು ಕ್ಷೀಣಿಸುತ್ತಾ ದೀರ್ಘಕಾಲದವರೆಗೂ ನರಳಿ ತಮ್ಮ ದೇಹದ ಸಾಮರ್ಥ್ಯವನ್ನು ಕಳೆದುಕೊಳ್ತವೆ. ಆಡು ಭಾಷೆಯಲ್ಲಿ ಹೇಳೋದು ಅಂದ್ರೆ ಸಣ್ಣಗಾಗೋದು ಅಂತ. ಆದ್ರೆ ಅವು ತಮ್ಮ ಆಹಾರ ತೆಗೆದುಕೊಳ್ಳೋ ಸಾಮರ್ಥ್ಯನ ಮಾತ್ರ ಕಡಿಮೆ ಮಾಡಿಕೊಳ್ಳಲ್ಲ, ಆಹಾರವನ್ನು ತೆಗೆದುಕೊಳ್ತಾನೆ, ತಮ್ಮ ದೇಹದ ಸಾಮರ್ಥ್ಯವನ್ನು ಕಳೆದುಕೊಂಡು ಅತ್ಯಂತ ಕ್ಷೀಣವಾಗಿ ಕ್ಷಯಿಸುತ್ತವೆ, ತೆಳಗಾಗ್ಬಿಡ್ತವೆ. ಹೌದು, ಈ ಕಾಯಿಲೆಯು ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ಎಂಬ ರೋಗಾಣುವಿನಿಂದ ಬರುತ್ತದೆ. ಇದನ್ನು ಜಾಗತಿಕ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ ಗೌರವ ವಿಜ್ಞಾನಿ ರಾಬರ್ಟ್ ಕಾಚ್ ಎಂಬುವರಿಗೆ ಸಲ್ಲುತ್ತದೆ. ಈ ಒಂದು ಬ್ಯಾಕ್ಟೀರಿಯಾವನ್ನು ಮೊಟ್ಟಮೊದ ಬಾರಿಗೆ ಆವಿಷ್ಕಾರಗೊಳಿಸಿದ ಗೌರವ ಈ ರಾಬರ್ಟ್ ಕಾಚ್ ಎಂಬ ಶ್ರೇಷ್ಠ ವಿಜ್ಞಾನಿಗೆ ಸಲ್ಲುತ್ತದೆ. ಆದ್ದರಿಂದ ಪ್ರತಿ ವರ್ಷದ 24 ಮಾರ್ಚ್ ಅನ್ನು ವಿಶ್ವ ಕ್ಷಯರೋಗದ ದಿನ ಅಂತ ಕೂಡ ನಾವು ಆಚರಿಸ್ತೇವೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರಲ್ಲಿ ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸೋದೇ ಆಗಿರ್ತದೆ. ಈ ದಿನ ರಾಬರ್ಟ್ ಕಾಚ್ದ ಹುಟ್ಟು ದಿನವೂ ಕೂಡ ಆಗಿರ್ತದೆ, 24 ಮಾರ್ಚ್. ನೋಡಿ, ಈ ಕಾಯಿಲೆ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಕೂಡ ಕಂಡು ಬರ್ತದೆ. ಆದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಲ್ಲಿ ಮಾತ್ರ ಈ ರೋಗವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದೆ ಅಂತ ನಮಗೆ ಉಲ್ಲೇಖವಿದೆ. ಅಂದ್ರೆ ಅವರು ಘೋಷಣೆ ಮಾಡಿದ್ದಾರೆ. ನಿರ್ಮೂಲನೆ ಮಾಡಿದ್ದೀವಿ, ಕ್ಷಯರೋಗದಿಂದ ಮುಕ್ತಗೊಂಡಿದ್ದೀವಿ ಅಂತ ವರದಿ ಮಾಡಿದ್ದಾರೆ. ಇನ್ನು ಈ ಕಾಯಿಲೆಗಳು ಹಸು ಎಮ್ಮೆಗಳಷ್ಟೇ ಅಲ್ಲದೆ ಮೇಕೆ ಹಂದಿಗಳಲ್ಲಿ ಕೂಡ ಮತ್ತು ಕಾಡು ಪ್ರಾಣಿಗಳಾದ ಒಂಟೆ, ಜಿಂಕೆ, ಕಾಡೆಮ್ಮೆ ಹಾಗೂ ಪಕ್ಷಿಗಳಲ್ಲಿಯೂ ಸಹ ಕಾಣಬಹುದಾಗಿದೆ. ಪಕ್ಷಿಗಳನ್ನು ಬಿಡೋದಿಲ್ಲ. ಹೌದು, ಪಕ್ಷಿಗಳನ್ನು ಬಿಡೋದಿಲ್ಲ. ಆ ರೋಗಾಣುವಿನ ಪ್ರಭೇದ ಬೇರೆ ಆಗಿರ್ಬೋದು, ಆದರೆ ರೋಗ ಮಾತ್ರ ಕ್ಷಯರೋಗನೇ ಆಗಿರ್ತದೆ. ಇನ್ನು ವಿಶೇಷವಾಗಿ ತಾವು ಹೇಳಿದಂಗೆ ಈ ಕಾಯಿಲೆ ಮನುಷ್ಯರಲ್ಲೂ ಸಹ ಕಂಡು ಬರೋದ್ರಿಂದ ಸಾರ್ವಜನಿಕ ಆರೋಗ್ಯ ಮತ್ತು ಪಶುಸಂಗೋಪನೆಯ ದೃಷ್ಟಿಯಿಂದ ಬಹುಮುಖ್ಯವಾದ ಕಾಯಿಲೆ ಅಂತಾನೆ ನಾವು ಹೇಳಬಹುದಾಗಿದೆ. ಅಂದ್ರೆ ಮನುಷ್ಯರಿಂದ ಪ್ರಾಣಿಗೆ, ಪ್ರಾಣಿಯಿಂದ ಮನುಷ್ಯಗೂ ಬರಬಹುದು. ಪ್ರಾಣಿಯಿಂದ ಮನುಷ್ಯಕ್ಕೆ, ಮನುಷ್ಯರಿಂದ ಪ್ರಾಣಿಗೆ ಬರೋದಾದ್ರೂ ಕೂಡ ನಾವು ಪ್ರಾಣಿಯಲ್ಲಿ ಕಾಯಿಲೆ ಬರುವಂತಹ ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ರೋಗಾಣು ಮನುಷ್ಯರಲ್ಲಿ ನಾವು ಇದುವರೆಗೂ ನೋಡಿರೋದ ಅಂತ ದಾಖಲೆ ಇಲ್ಲ. ಇಲ್ಲ ಇಲ್ಲ. ಆದ್ರೆ ಮನುಷ್ಯರಲ್ಲಿ ಕಾಯಿಲೆ ಉತ್ಪಾದನೆ ಮಾಡುವಂತಹ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ರೋಗಾಣು ಎರಡೂ ಕಡೆಗೂ ಇರುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿದ್ದಾವೆ. ಆದರೂ ಕೂಡ ನಾವು ಈ ಜಾನುವಾರುಗಳ ಕ್ಷಯ ರೋಗದ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ. ಹೌದು, ಸಾರ್ವಜನಿಕ ಆರೋಗ್ಯ, ನೀವು ಜಾನುವಾರುಗಳ ಆರೋಗ್ಯ ಕಾಪಾಡಿದ್ದೆ ಅದರಲ್ಲಿ ಸಾರ್ವಜನಿಕ ಆರೋಗ್ಯವನ್ನು ಕೂಡ ತಾನಾಗೆ ಕಾಪಾಡಿಕೊಳ್ಳಬಹುದಾಗಿದೆ. ಮುಖ್ಯವಾಗಿ ಈ ಒಂದು ಕ್ಷಯರೋಗ ಹರಡುವಂತಹ ವಿಧಾನದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ನೋಡಿ, ಯಾವುದೇ ಒಂದು ರೋಗ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಆಗ್ಬೋದು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಸಾರವಾಗಬೇಕಾದ್ರೆ ಆ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಇನ್ಯಾವುದೇ ರೋಗಾಣು ಆಗಿರ್ಬೋದು ರೋಗಗ್ರಸ್ತ ಪ್ರಾಣಿ ದೇಹದಿಂದ ಹೊರಬಂದಾಗ ಈ ವಾತಾವರಣದ ವೈಪರೀತ್ಯಗಳಿಗೆ ಹೇಗೆ ಹೊಂದಿಕೊಳ್ಳುವುದು ಅನ್ನೋ ಅಂಶದ ಮೇಲೆ ಇದು ಬಹುತೇಕವಾಗಿ ನಿರ್ಧಾರವಾಗುತ್ತೆ. ಇನ್ನು ಈ ಕ್ಷಯರೋಗದ ರೋಗಾಣುವನ್ನು ನಾವು ಗಮನದಲ್ಲಿಡೋದಾದ್ರೆ ಇದಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಇದು ಪರಿಸರದ ಉಷ್ಣತೆ, ಶುಷ್ಕ ಹವಾಮಾನ ಮತ್ತು ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ಸೋಂಕು ನಿವಾರಕ ಕ್ರಿಮಿನಾಶಕಗಳನ್ನು ಪ್ರತಿರೋಧಿಸುವ ಶಕ್ತಿಯನ್ನು ಹೊಂದಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಕ್ಷಯರೋಗದ ರೋಗಾಣು ವಾತಾವರಣದಲ್ಲಿ ಅತಿ ಹೆಚ್ಚು ಕಾಲ ತನ್ನ ಸ್ಥಿರತೆಯನ್ನು ಕಾಯ್ದುಕೊಂಡು ಈ ಕಾಯಿಲೆಯ ಪ್ರಸರಣದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿ ಅನೇಕ ರೋಗವಾಹಕಗಳ ಮುಖಾಂತರ ಇತರೆ ಪ್ರಾಣಿಗಳಿಗೆ ಹರಡುತ್ತದೆ. ಓಹೋ, ಬೇರೆ ಬೇರೆ ಒಂದು ರೋಗವಾಹಕಗಳ ಮೂಲಕ ಇದು ಹರಡು. ಹೌದು. ಅಂದ್ರೆ ಆ ಒಂದು ರೋಗವಾಹಕಗಳು ಯಾವ್ಯಾವು ಅಂತೀರಿ? ನೋಡಿ, ಈ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಈ ರೋಗ ಹರಡಲು ಈ ರೋಗವಾಹಕಗಳು ಅಂತ ನಾವೇನು ಹೇಳಿದ್ವಿ ಅವು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಇವು ಏನಪ್ಪಾ ಅಂತಂದ್ರೆ ಈ ರೋಗಗ್ರಸ್ತ ಪ್ರಾಣಿಗಳಿಂದ ಬರುವಂತ ಉಸಿರಿರ್ಬೋದು, ಕಫ, ಮಲ, ಮೂತ್ರಗಳು, ಹಾಲು ಅಥವಾ ಗರ್ಭದಿಂದ ಉಸಿರುವ ದ್ರವಗಳಿಂದ ಈ ರೋಗಾಣುಗಳು ವಾತಾವರಣಕ್ಕೆ ಸೇರಿ ಸುಮಾರು 18 ದಿನಗಳವರೆಗೂ ತನ್ನ ಸ್ಥಿರತೆಯನ್ನು ಉಳಿಸಿಕೊಂಡು ನಂತರ ಉಸಿರಾಡುವ ಗಾಳಿಯಿಂದ ಮೂಲಕವೇ ಆಗ್ಬೋದು, ಇಲ್ಲ ಆರೋಗ್ಯವಂತ ಹಸು ತಾನು ಸೇವಿಸುವ ನೀರು ಇಲ್ಲವೇ ಆಹಾರ ಮುಖಾಂತರವೇ ಆಗ್ಬೋದು ಈ ರಾಸುಗಳಿಗೆ ಸೇರಿ ರೋಗವನ್ನುಂಟು ಮಾಡುತ್ತವೆ. ಅದೇ ರೀತಿಯಾಗಿ ಈ ರೋಗಗ್ರಸ್ತ ಪ್ರಾಣಿಗಳಿಂದ ರೋಗಾಣುಗಳು ಪ್ರಾಣಿಗಳ ಮಲ ಅಥವಾ ಇನ್ಯಾವುದೇ ಮುಖೇನ ಮಣ್ಣಿನಲ್ಲಿ ಸೇರ್ಪಡೆಗೊಂಡರೆ ಸುಮಾರು 6-8 ವಾರಗಳವರೆಗೆ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡು ಸಶಕ್ತವಾಗಿರಬಲ್ಲದು. ಅಂದ್ರೆ ಇದು ಮಣ್ಣಲ್ಲಿದ್ದಾಗ ಬಹಳ ಕಾಲದವರೆಗೂ ಅದು ತನ್ನ ರೋಗ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಅದು ಉಳಿಸಿಕೊಳ್ತದೆ. ಅಂದ್ರೆ ಈ ಒಂದು ಕಾಯಿಲೆ ಈ ಸಾರ್ವಜನಿಕ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಅಂತ ತಾವು ಹೇಳಿದ್ರಿ. ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಮತ್ತೆ ಈ ಹಾಲನ್ನ ಸೇವಿಸೋದ್ರಿಂದ ಈ ಕಾಯಿಲೆ ಏನಾದರೂ ಬರುತ್ತೆಯೇ? ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರೆ ಜಗದೀಶ್ ಅವರೇ. ನೋಡಿ, ಕ್ಷಯರೋಗದಿಂದ ಬಳಲುತ್ತಿರುವ ಈ ಹಸುಗಳಿಂದ ಪಡೆದ ಹಾಲನ್ನು ಮನುಷ್ಯರಿಗೆ ಅಥವಾ ಕರುಗಳಿಗೆ ಸೇವಿಸುವುದರಿಂದ ಈ ರೋಗ ಬಹುಬೇಗನ ಹರಡಬಹುದಾಗಿದೆ. ಆದರೆ ಇಲ್ಲಿ ಮತ್ತೊಂದು ಮುಖ್ಯವಾದ ಅಂಶವನ್ನು ತಮ್ಮನ್ನು ಗಮನಕ್ಕೆ ತರ ಬಯಸ್ತೀನಿ ನಾನು. ಅದೇನಂತಂದ್ರೆ ಈ ಹಾಲನ್ನು ಪ್ಯಾಶ್ಚರೀಕರಿಸುವುದರಿಂದ ಆಗಲಿ ಅಥವಾ ಕುದಿಸಿ ಸೇವಿಸುವುದರಿಂದಾಗಲಿ ಈ ರೋಗಾಣುಗಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ರೋಗ ಪ್ರಸಾರವನ್ನು ನಾವು ತಡೆಗಟ್ಟಬಹುದಾಗಿದೆ. ಅಂದ್ರೆ ಪ್ಯಾಶ್ಚರೀಕರಣ ಈ ಹಾಲಿನಲ್ಲಿರುವಂತಹ ರೋಗಾಣುಗಳನ್ನು ನಾಶ ಮಾಡೋದಕ್ಕೆ ಒಂದು ಮುಖ್ಯವಾದ ವಿಧಾನ ಅಂತ. ಹೌದು, ಮುಖ್ಯವಾದ ವಿಧಾನ. ಆದರೆ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪ್ಯಾಶ್ಚರೀಕರಣದ ಹಾಲು ಲಭ್ಯವಿರದೇ ಇರೋದ್ರಿಂದ ಹಾಲನ್ನು ಕುದಿಸಿ ಸೇವಿಸುವುದರಿಂದ ನಾವು ಈ ರೋಗಾಣುಗಳಿಂದ ಮುಕ್ತವಾಗಬಹುದು. ಮತ್ತೆ ಕೆಲವರು ಈ ಹಸಿ ಹಾಲನ್ನ ಕುಡಿಯುವಂತ ಒಂದು ರೂಢಿಯನ್ನು ಇಟ್ಕೊಂಡಿರ್ತಾರೆ. ಹೌದು, ಅದು ತಪ್ಪು ಅಂತ ಹೇಳ್ತಾರೆ. ಹೌದು, ಅನೇಕ ಪ್ರದೇಶಗಳಲ್ಲಿ ಈ ಹಸಿ ಹಾಲನ್ನು ಕುಡಿಯೋದು, ವಿಶೇಷವಾಗಿ ಈ ಮೇಕೆ ಹಾಲನ್ನು ಕೂಡ ಕುಡಿಯುವ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಬರೀ ಕ್ಷಯರೋಗದ ರೋಗಾಣುಗಳು ಅಷ್ಟೇ ಅಲ್ಲದೆ ಇನ್ನು ಬೇರೆ ಅನೇಕ ಬ್ಯಾಕ್ಟೀರಿಯಾ ರೋಗಗಳು, ಕಂದು ರೋಗಗಳು ಕೂಡ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಹಸಿ ಹಾಲನ್ನ ಸೇವಿಸಲೇಬಾರದಾಗಿದೆ. ಜೊತೆಗೆ ಈ ಹಾಲನ್ನ ಕರೆಯುವಂತ ಪಾತ್ರೆಗಳು, ಅಲ್ಲಿರುವಂತ ಒಂದು ತ್ಯಾಜ್ಯಗಳು ಕೂಡ ಸೇರುವಂತ ಸಾಧ್ಯತೆ ಇರುತ್ತದೆ. ಹೌದು, ಈಗ ಒಮ್ಮೆ ಈ ರೋಗಾಣುಯುಕ್ತ ಹಾಲು ರೋಗ ಹಾಲು ಕರೆಯುವ ಪಾತ್ರೆಗಳಿಗೆ ಆಗ್ಬೋದು, ಅಥವಾ ಕೆಚ್ಚಲಬಾವು ಚಿಕಿತ್ಸೆಗೆ, ಇಲ್ಲವೇ ಕೃತಕ ಗರ್ಭಧಾರಣೆಗೆ ಉಪಯೋಗಿಸಲ್ಪಟ್ಟ ಸಲಕರಣೆಗಳಿಂದ ಈ ರೋಗಾಣುಗಳು ಕಲುಷಿತಗೊಂಡು ಇವುಗಳು ಸಹ ರೋಗಾಡಲು ಅತ್ಯಂತ ಸಹಕಾರಿಯಾಗುತ್ತವೆ. ಜೊತೆಗೆ ಈ ಪಶುಗಳ ಜೊತೆಗೆ ಒಡನಾಟ ಇಟ್ಕೊಂಡಿರೋರು ಬಹಳ ಎಚ್ಚರಿಕೆ ಆಗಿರ್ಬೇಕು. ಹೌದು, ಈ ರೀತಿಯಾಗಿ ಕ್ಷಯರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾಗಳು ಹಾಲಿನ ಮೂಲಕ ಆಗ್ಬೋದು ಅಥವಾ ಇನ್ಯಾವುದೇ ಮೂಲಕ ಉಸಿರಾಡುವ ಗಾಳಿಯ ಪರಿಸರ ಸೇರಿ ಮನುಷ್ಯರ ದೇಹ ಒಳವಕ್ಕೂ ಸಾರ್ವಜನಿಕ ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮವನ್ನುಂಟು ಮಾಡ್ತವೆ. ಮತ್ತು ಇದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ತಾವು ತಿಳಿಸಿದಾಗೆ ಪಶುಪಾಲನೆಯಲ್ಲಿ ನಿರತರವಾಗಿರುವ ನಮ್ಮ ರೈತರಾಗಿರ್ಬೋದು ಅಥವಾ ಕಸಾಯಿಖಾನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರೇ ಇರ್ಬೋದು, ಇಲ್ಲ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರೇ ಇರ್ಬೋದು ಅಥವಾ ಇನ್ನಿತರ ಸಿಬ್ಬಂದಿ ಇರ್ಬೋದು, ಈ ರೋಗಕ್ಕೆ ತುತ್ತಾಗುವ ಸಾಧ್ಯತೆಗಳು ಅಧಿಕವಾಗಿರುತ್ತವೆ. ಅದರಿಂದ ಅವರು ಬಹಳ ಎಚ್ಚರಿಕೆಯಿಂದ ವಹಿಸ್ಕೋಬೇಕು. ಕ್ಷಯರೋಗದಿಂದ ಬಳಲ್ತಾ ಇರೋ ಹಸು ಅಥವಾ ಯಾವುದೇ ಒಂದು ಪ್ರಾಣಿಗಳ ಜೊತೆ ಸಂಪರ್ಕ ಇದ್ದಾಗ ಅವರು ತಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ತಾವು ರೋಗಗ್ರಸ್ತರಾಗದಂತೆ ನಿಗಾ ವಹಿಸಬೇಕಾಗುತ್ತೆ. ಇನ್ನ ಮುಖ್ಯವಾದ ಅಂಶ ಅಂದ್ರೆ ಈ ಕ್ಷಯರೋಗದ ಲಕ್ಷಣಗಳು. ಮುಖ್ಯವಾಗಿ ನಾವು ಈ ಕ್ಷಯರೋಗವನ್ನು ಗುರುತಿಸೋದಕ್ಕೆ ಈ ಲಕ್ಷಣಗಳು ಹೇಗಿರ್ತವೆ, ಮತ್ತೆ ಈ ಒಂದು ಲಕ್ಷಣಗಳಿಂದಲೇ ನಾವು ಈ ರೋಗವನ್ನ ಪತ್ತೆ ಮಾಡಬಹುದೇ? ಅಗತ್ಯವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಈ ರೋಗಕ್ಕೆ ತುತ್ತಾದ ಹಸುಗಳಲ್ಲಿ ನಾ ಮೊದಲೇ ಹೇಳಿದಂಗೆ ಅತಿಯಾದ ಹಸಿವು, ಅವು ಆಹಾರವನ್ನು ಸೇವಿಸ್ತಾನೆ ಇರ್ತವೆ ಮತ್ತು ದೇಹದ ಉಷ್ಣತೆಯಲ್ಲಿ ಆಗಾಗ್ಗೆ ವಿಪರೀತ ವ್ಯತ್ಯಾಸವನ್ನು ಕೂಡ ನಾವು ನೋಡಬಹುದಾಗಿದೆ. ಮತ್ತು ಚರ್ಮ ಮತ್ತು ರೋಮವು ಒರಟಾದಂತೆ ನಮಗೆ ಕಾಣಿಸ್ತದೆ. ಎಲ್ಲಾ ಒಂದು ಲಕ್ಷಣಗಳು ಮೊದಮೊದಲಿಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಗೋಚರಿಸಿದರೂ ತದನಂತರ, ಅಂದ್ರೆ ವಿಶೇಷವಾಗಿ ಈ ಕರು ಹಾಕಿದ ಹಸುಗಳಲ್ಲಿ ಈ ಲಕ್ಷಣಗಳು ತೀವ್ರತರವಾಗಿ ಕಾಣಿಸ್ತವೆ. ಅದೇ ರೀತಿ ಈ ರೋಗಗ್ರಸ್ತ ರಾಸುಗಳಲ್ಲಿ ತಮ್ಮ ಉತ್ಪಾದನಾ ಸಾಮರ್ಥ್ಯವು 10-25% ಕಡಿತವನ್ನು ತೋರಿಸ್ತವೆ. ಅಂದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ, ಹಾಲಿನ ಉತ್ಪಾದನೆ ಅಧಿಕವಾಗಿನೇ ಕಡಿಮೆ ಆಗ್ತದೆ. ಅಂದ್ರೆ ಈಗ ಹಸುವನ್ನ ಈ ಗರ್ಭಧಾರಣೆ ಆದ್ಮೇಲೆ ಅವು ಕರುಗಳನ್ನು ಹಾಕ್ತವೆ. ಹೌದು, ಆ ಸಂದರ್ಭದಲ್ಲಿ ಅವು ಸ್ವಲ್ಪ ಅಶಕ್ತವಾಗಿರ್ತವೆ, ಅಂತ ಸಂದರ್ಭದಲ್ಲಿ ಹೆಚ್ಚಾಗಿ ಗೋಚರಿಸ್ತಾವಲ್ಲ? ಹೆಚ್ಚಾಗಿ ಈ ಲಕ್ಷಣಗಳು ನಮಗೆ ಗೋಚರಿಸ್ತವೆ. ಇನ್ನು ಈ ಮಿಶ್ರತಳಿ 500 ರಾಸುಗಳಲ್ಲಿ ಈ ಕ್ಷಯರೋಗದ ಕಾಯಿಲೆ ತುಂಬಾ ಯಥೇಚ್ಛವಾಗಿ ನಾವು ನೋಡಬಹುದಾಗಿದೆ. ಈ ಕ್ಷಯರೋಗದ ಬ್ಯಾಕ್ಟೀರಿಯಾಗಳು ಕೆಚ್ಚಲುಬಾವು ಕೂಡ ಈ ಮಿಶ್ರತಳಿಯ ಹಸುಗಳಲ್ಲಿ ಮಾಡಬಹುದಂತಾಗಿದೆ. ಈ ಕೆಚ್ಚಲುಬಾವು ಆಗಿದ್ದೇ ಆದರೆ ಕ್ಷಯರೋಗದ ಮುಖಾಂತರ ಈ ಹಾಲಿನ ರೂಪ ಸಂಪೂರ್ಣವಾಗಿ ಮಾರ್ಪಾಡು ಒಂದು ತಿಳಿ ಕಂದು ಬಣ್ಣದ ನೀರಿನಂತೆ ಕಾಣಿಸುತ್ತದೆ. ಇನ್ನು ರೋಗಕ್ಕೆ ತುತ್ತಾದ ರಾಸುಗಳಲ್ಲಿ ಈ ಶ್ವಾಸಕೋಶನೆ ಆಗ್ಬೋದು ಅಥವಾ ಶ್ವಾಸನಾಳಗಳ ಉರಿಯೂತದಿಂದ ಅಧಿಕವಾಗಿ ಈ ರಾಸುಗಳು ಕೆಮ್ಮುತ್ತಿರುತ್ತವೆ. ಈ ಕೆಮ್ಮು ಈ ಥಂಡಿಯಾದ ವಾತಾವರಣದಲ್ಲಿ ಅಥವಾ ಮುಂಜಾನೆ ಸಮಯದಲ್ಲಿ ಅಥವಾ ನಮ್ಮ ಈ ರಾಸುಗಳನ್ನು ವ್ಯವಸಾಯದ ಕೆಲಸಗಳಿಗೆ ಉಪಯೋಗಿಸಿದಾಗ ಅಧಿಕವಾಗಿ ನಮಗೆ ಗೋಚರಿಸುತ್ತದೆ. ಇನ್ನು ಕಾಯಿಲೆ ತೀವ್ರಗೊಂಡಾಗ, ಉಲ್ಬಣಿಸಿದಾಗ ಉಸಿರಾಟದ ತೊಂದರೆ ಮತ್ತು ಉಸಿರಾಟದ ವೇಗ ಅಥವಾ ಆಳದಲ್ಲಿ ಅನೇಕ ವ್ಯತ್ಯಾಸಗಳನ್ನು ಕೂಡ ನಾವು ನೋಡಬಹುದು. ಈ ರೀತಿಯ ಬದಲಾವಣೆಗಳನ್ನು ನಮ್ಮ ಪಶುವೈದ್ಯರು ಈ ಸ್ಟೆಟೋಸ್ಕೋಪಿನ ಸಹಾಯದಿಂದ ಈ ಶಬ್ದಗಳನ್ನು ಆಲಿಸುವುದರಿಂದ ಕೂಡ ಇದು ಈ ರೋಗ ಇದೆ ಅಂತ ಕೂಡ ನಾವು ಖಾತ್ರಿಪಡಿಸಿಕೊಳ್ಳಬಹುದಾಗಿದೆ. ಅಂದ್ರೆ ಮುಖ್ಯವಾಗಿ ಉಸಿರಾಟದ ಸಮಸ್ಯೆ. ಹೌದು, ಹೆಚ್ಚಾಗಿ ಉಲ್ಬಣವಾಗುತ್ತೆ. ಇದು ಶ್ವಾಸಕೋಶದ ಒಂದು ಸೋಂಕು ಆಗಿರೋದ್ರಿಂದ, ಉಸಿರಾಟದಲ್ಲಿ ಏರುಪೇರು ಆಗೋದ್ರಿಂದ ಮತ್ತು ಉಸಿರಾಟದ ಶಬ್ದಗಳನ್ನು ನಾವು ಆಲಿಸಿ ಅದನ್ನ ನಾವು ಕ್ಷಯರೋಗವೇ ಅಂತ ನಾವು ಖಾತ್ರಿಪಡಿಸಿಕೊಳ್ಳಬೇಕಾಗಿದೆ. ಇನ್ನು ಈ ಒಂದು ಕ್ಷಯರೋಗವನ್ನ ನಿರ್ಧಾರ ಮಾಡುವಂತ ಅಥವಾ ಈ ಪತ್ತೆ ಮಾಡುವಂತ ವಿಧಾನಗಳು ಯಾವ್ಯಾವ ಅಂತೀರಿ? ಹೌದು, ಈ ಸಾಕಷ್ಟಿದಾವೆ. ಈ ನಾನು ಈ ಮೊದಲೇ ಹೇಳಿದಂಗೆ ಈ ರೋಗದ ಲಕ್ಷಣಗಳಿಂದಲೂ ಕೂಡ ನಾವು ಈ ಜಾನುವಾರು ಕ್ಷಯರೋಗದಿಂದ ಸಂಪರ್ಕ ಹೊಂದಿದೆ, ಕ್ಷಯರೋಗದಿಂದ ಬಳಲ್ತಾ ಇದೆ ಅಂತ ಕೂಡ ನಾವು ನಿರ್ಧಾರ ಮಾಡಬಹುದಾಗುತ್ತೆ. ಇನ್ನು ರೋಗ ಉಲ್ಬಣಾವಣ ಸ್ಥಿತಿಯಲ್ಲಿರುವಾಗ ಈ ರೋಗ ಸ್ಥಿತಿಯನ್ನು ಸಾಮಾನ್ಯ ದೈಹಿಕ ಪರೀಕ್ಷೆಗಳಿಂದಲೇ ಕೂಡ ನಾವು ನಿರ್ಧಾರ ಮಾಡಬಹುದು. ಇನ್ನು ಎರಡನೇದಾಗಿ ಹೇಳೋದಾದ್ರೆ ಈ ರೋಗಗ್ರಸ್ತ ಪ್ರಾಣಿಯಿಂದ ಹೊರಹಾಕಲ್ಪಟ್ಟ ಯಾವುದೇ ಸ್ರಾವಗಳಿರ್ಬೋದು ಅಥವಾ ಕಫವನ್ನಿರ್ಬೋದು, ಈ ಸ್ರಾವಗಳಲ್ಲಿ ಕ್ಷಯರೋಗಕ್ಕೆ ಕಾರಣವಾದ ರೋಗಾಣುವು ಇದೆಯೇ ಇಲ್ಲ ಎಂದು ಪ್ರಯೋಗಾಲಯದಲ್ಲಿ ನಾವು ಕೃತಕವಾಗಿ ಬೆಳೆಯುವ ಮೂಲಕ ಅಥವಾ ಇನ್ಯಾವುದೇ ಪ್ರಯೋಗಾಲಯದ ಪ್ರಾಣಿಗಳಿಗೆ ಚುಚ್ಚಿ ಈ ರೋಗಾಣುಗಳನ್ನು ಬೆಳೆದು ರೋಗವನ್ನು ನಾವು ದೃಢಪಡಿಸಬಹುದಾಗಿದೆ. ಇನ್ನು ಮೂರನೇ ವಿಧಾನ ಈ ರೋಗವನ್ನು ನಿರ್ಧಾರ ಮಾಡುವ ಬಗ್ಗೆ ಅಂದರೆ, ನಾವು ಕ್ಷಯ ರೋಗದ ಸಾರವನ್ನು ಉಪಯೋಗಿಸಿ ಚರ್ಮದ ಪರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಇದು ಅನೇಕ ದೇಶಗಳಲ್ಲಿ ನಮ್ಮ ದೇಶದಲ್ಲೂ ಕೂಡ ಅತ್ಯಂತ ಪ್ರಚಲಿತವಾಗಿರುವ ಒಂದು ಪರೀಕ್ಷೆ. ಇದನ್ನು ಅನುಸರಿಸ್ತಾ ಇದೀವಿ ನಾವು. ಇದೇ ಪರೀಕ್ಷೆಯನ್ನು ಉಪಯೋಗಿಸಿ ನಮ್ಮ ರಾಸುಗಳು ಕ್ಷಯರೋಗಕ್ಕೆ ಪ್ರತಿಕ್ರಿಯಿಸ್ತವೆ ಅಥವಾ ಇಲ್ಲವೇ ಎಂಬುದನ್ನು ಕೂಡ ನಾವು ನಿರ್ಧಾರ ಮಾಡಬಹುದಾಗಿದೆ. ಆದರೆ ಈ ಪರೀಕ್ಷೆಯಲ್ಲಿ ಅನೇಕ ಲೋಪದೋಷಗಳಿದ್ದು ನಿಖರವಾಗಿ ರೋಗ ಕಂಡುಹಿಡಲು ಆಗುವುದಿಲ್ಲ. ದುರದೃಷ್ಟವಶಾತ್ ನಮಗೆ ಬೇರೆ ಯಾವುದೇ ಪರೀಕ್ಷೆಯಲ್ಲಿ ಇಲ್ಲದೆ ಇರೋದ್ರಿಂದ ಅನೇಕ ದೇಶಗಳು, ನಮ್ಮ ಭಾರತ ದೇಶವೂ ಕೂಡ ಇದೇ ಪರೀಕ್ಷೆಯನ್ನು ನೆಚ್ಚಿಕೊಂಡು ರೋಗವನ್ನು ಪತ್ತೆ ಮಾಡುವಲ್ಲೂ ಯಶಸ್ವಿಯಾಗಿದೆ. ಇನ್ನು ಒಮ್ಮೊಮ್ಮೆ ರೋಗ ಇಲ್ಲದೆ ಇರುವ ಹಸುಗಳು ಕೂಡ ಈ ಪರೀಕ್ಷೆಗೆ ಪ್ರತಿಕ್ರಿಯಿಸ್ತವೆ. ಇನ್ನು ಕೊನೆಯದಾಗಿ ರೋಗ ನಿರ್ಧಾರ ಮಾಡುವ ವಿಧಾನ ಏನಪ್ಪಾ ಅಂತಂದ್ರೆ, ಸತ್ತ ಪ್ರಾಣಿಯ ಮರಣೋತ್ತರ ಪರೀಕ್ಷೆಯಿಂದ ಈ ರೋಗವನ್ನು ಈ ಕ್ಷಯರೋಗದಿಂದಲೇ ಈ ರಾಸು ಸತ್ತಿದೆ ಅಂತ ನಾವು ದೃಢಪಡಿಸಬಹುದು. ಇಂಥ ಒಂದು ಪ್ರಾಣಿಗಳಲ್ಲಿ ಈ ಶ್ವಾಸಕೋಶದಲ್ಲಿ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಒಳ ಅಂಗಗಳಲ್ಲಿ ತಿಳಿ ಹಳದಿ ಬಣ್ಣದ ಅಥವಾ ಕಿತ್ತಳೆ ಬಣ್ಣದ ಕೀವು ತುಂಬಿರುತ್ತದೆ. ಮತ್ತೆ ಗೆಡ್ಡೆ ಬೆಳೆಯೋದು ಈ ರೋಗದ ಒಂದು ಅತ್ಯಂತ ವಿಶೇಷವಾದ ಒಂದು ಗುಣ. ಸೊ ಈ ಗೆಡ್ಡೆಗಳು ಬೆಳೆದು ಸುಣ್ಣದ ಜೋಡಣೆಯಿಂದ ಗಟ್ಟಿಯಾಗಿರುವುದಲ್ಲದೆ ಇದರ ಸುತ್ತಲೂ ದಪ್ಪವಾದ ಪೊರೆ ಬೆಳೆದಿರುವುದು ಈ ರೋಗದ ಪ್ರಮುಖ ಲಕ್ಷಣವಾಗಿದೆ. ಇದೊಂದೇ ಒಂದು ಲಕ್ಷಣದಿಂದ ಇದು ಕ್ಷಯರೋಗವೇ ಎಂದು ನಾವು ಖಚಿತವಾಗಿ ದೃಢಪಡಿಸಿಕೊಳ್ಳಬಹುದಾಗಿದೆ. ಅಂದ್ರೆ ಗೆಡ್ಡೆಗಳ ಬೆಳವಣಿಗೆಯನ್ನು ನಾವು ನೋಡಿ ಅದೊಂದು ಖಚಿತ ಮಾಡಿಕೊಳ್ಳಬಹುದು ಸಾಧ್ಯವಾಗುತ್ತೆ. ಇದಕ್ಕೆ ಈ ಗೆಡ್ಡೆಗಳ ಹೆಸರಿಂದನೇ ಇದನ್ನು ನಾವು ಕ್ಷಯ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ ಕೂಡ ನಾವು ಕರಿತೀವಿ. ನಾವು ಇಂಗ್ಲಿಷ್ ನಲ್ಲಿ ಅದು ಹೊಂದ್ಕೊಳ್ಳುತ್ತೆ ಟ್ಯೂಬರ್ಕಲ್ ಅಂದ್ರೆ ನಾವು ಗೆಡ್ಡೆ ಅಂತ ಹೇಳ್ತೀವಿ. ಅದರಿಂದನೇ ಈ ಕಾಯಿಲೆಗೆ ನಾವು ಟ್ಯೂಬರ್ಕ್ಯುಲೋಸಿಸ್ ಅಂತ ಅಥವಾ ಕ್ಷಯರೋಗ ಅಂತ ಕೂಡ ನಾವು ಕರಿಬಹುದು. ಕೃಷಿಯಲ್ಲೂ ಕೂಡ ಟ್ಯೂಬರ್ ಅನ್ನೋ ಪದ ಬಳಸ್ತೀವಿ ನಾವು. ಹೌದು, ಗೆಡ್ಡೆಗೆ. ನಿಜ, ತಾವ್ ಹೇಳೋದು ಸರಿ. ಇನ್ನು ಈ ಕ್ಷಯರೋಗದ ನಿಯಂತ್ರಣಕ್ಕೆ ಬಂದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಾ? ನೋಡಿ, ಕ್ಷಯರೋಗದ ನಿಯಂತ್ರಣ ತುಂಬಾ ಕಷ್ಟ ಸಾಧ್ಯವಾದ ಕೆಲಸ. ಈ ನಮ್ಮ ಹೊರದೇಶಗಳಲ್ಲಿ ನಾನು ಈ ಮೊದಲೇ ಹೇಳಿದಂಗೆ ಕೇವಲ ಒಂದೆರಡು ದೇಶಗಳು ಮಾತ್ರ, ಆಸ್ಟ್ರೇಲಿಯಾ ಆಗ್ಬೋದು ಅಥವಾ ನ್ಯೂಜಿಲೆಂಡ್ ಆಗ್ಬೋದು, ಈ ದೇಶದಿಂದ ಮುಕ್ತವಾಗಿವೆ ಅಂತ ನಾವು ಸಾರಿಕೊಂಡಿದ್ದೇವೆ. ಈ ದೇಶಗಳಲ್ಲಿ ಅನುಸರಿಸಿದ ನಿಯಂತ್ರಣ ಮಾರ್ಗ ಏನಪ್ಪಾ ಅಂತಂದ್ರೆ, ಒಮ್ಮೆ ರೋಗ ಪರೀಕ್ಷೆ ಮಾಡಿ ಆ ಸೋಂಕಾಗಿರುವ ಪ್ರಾಣಿಗಳನ್ನ ಸಂಪೂರ್ಣವಾಗಿ ಒದಿಸುವುದು, ಅಂದ್ರೆ ಅದನ್ನ ಸಾಯಿಸುವುದು, ವಿಲೇವಾರಿ ಮಾಡುವುದು. ಯಾವುದೇ ಕಾರಣಕ್ಕೂ ಒಮ್ಮೆ ರೋಗ ಪರೀಕ್ಷೆ ಮಾಡಿ ರೋಗ ಇದೆ ಅಂತ ನಮಗೆ ಖಚಿತಪಡಿಸಿಕೊಂಡ ಮೇಲೆ ಈ ರೋಗ ಸೋಂಕಿತ ಪ್ರಾಣಿಗಳನ್ನು ಆರೋಗ್ಯವಂತ ಪ್ರಾಣಿಗಳ ಜೊತೆ ಮಿಲನವಾಗಲು ಬಿಡಬಾರದು. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಈ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲಾಗಿದೆ. ಆದರೆ ನಮ್ಮ ದೇಶದಲ್ಲಿ ಅನೇಕ ಕಾರಣಗಳಿಂದಾಗಿ, ಇವು ಧಾರ್ಮಿಕ ಕಾರಣಗಳಿರ್ಬೋದು ಅಥವಾ ಸಾಮಾಜಿಕ ಕಾರಣಗಳಿರ್ಬೋದು, ಈ ಒಂದು ಸೂತ್ರಗಳನ್ನು ಅನುಸರಿಸಲು ಆಗುವುದಿಲ್ಲ. ಭಾವನಾತ್ಮಕ ಕಾರಣಗಳಿರ್ಬೋದು. ಬಹಳ ಹಚ್ಚಿಕೊಂಡು ಗೋವನ್ನ ನಾವು ಪೂಜಿಸುವುದರಿಂದ ಇದನ್ನು ಒದಿಸುವ ಒಂದು ಅಪರಾಧವೇ ಸರಿ ಅಂತ ನಾವು ಬಯಸೋದ್ರಿಂದ ಈ ಒಂದು ಸೂತ್ರಗಳನ್ನು ನಾವು ಅಳವಡಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಅಂದ್ರೆ ಚಿಕಿತ್ಸೆ ಕೊಡಬಹುದೇ ಇದಕ್ಕೆ? ಇಲ್ಲ, ಈ ರೋಗಕ್ಕೆ ಜಾನುವಾರುಗಳಲ್ಲಿ ಚಿಕಿತ್ಸೆ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ದುಬಾರಿ ಏನಾದರೂ ಆಗುತ್ತೆ? ದುಬಾರಿನೂ ಆಗುತ್ತೆ, ಮತ್ತು ಇದರ ಚಿಕಿತ್ಸೆ ಸುಮಾರು 6 ತಿಂಗಳಿಂದ ವರ್ಷಾನುಗಟ್ಟಲೆ ಕಾಲ ಕೊಡಬೇಕಾಗಿದ್ರಿಂದ ಚಿಕಿತ್ಸೆ ಮುಂದುವರಿಸದೆ ಮಧ್ಯದಲ್ಲಿ ನಿಲ್ಲಿಸುವ ಒಂದು ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುತ್ತವೆ. ಹಂಗಾಗಿ ಸಂಪೂರ್ಣವಾಗಿ ಈ ರೋಗವನ್ನು ಚಿಕಿತ್ಸೆಯಿಂದ ಗುಣಪಡಿಸಲು ಸಾಧ್ಯವಿಲ್ಲ. ಇದಕ್ಕೆ ಬದಲಾಗಿ ನಮ್ಮ ದೇಶದಲ್ಲಿ ಮತ್ತೊಂದು ಸೂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ, ಈ ರೋಗ ಪರೀಕ್ಷೆ ಮಾಡಿ ರೋಗ ಇದೆ ಅಥವಾ ಸೋಂಕು ಇದೆ ಅಂತ ಗೊತ್ತಾದ ಪ್ರಾಣಿಗಳನ್ನು ಬೇರ್ಪಡಿಸುವುದು. ಆದ್ರಿಂದ ಈ ಬೇರ್ಪಟ್ಟ ಹಸುಗಳು ಬೇರೆ ಆರೋಗ್ಯವಂತ ಪ್ರಾಣಿಗಳಿಗೆ ಸಂಪರ್ಕವನ್ನು ಕಡಿಸಿಕೊಂಡು ಈ ರೋಗ ಹರಡದಂತೆ ಮುಂಜಾಗ್ರತೆಯನ್ನು ನಾವು ವಹಿಸಬೇಕಾಗುತ್ತೆ. ಮತ್ತೆ ಅವುಗಳ ಒಂದು ಪರಿಸ್ಥಿತಿ ಏನು ಅಂತೀರಾ, ಈಗ ಬೇರ್ಪಡಿಸಿದ ರಾಸುಗಳ ಪರಿಸ್ಥಿತಿ? ಈ ರಾಸುಗಳನ್ನು ಸಾಮಾನ್ಯವಾಗಿ ನಾವು ಈ ಗೋಶಾಲೆಗಳು ಅಂತ ಏನ್ ಹೇಳ್ತೀವೋ ಅಲ್ಲಿ ಇದನ್ನ ಇಟ್ಕೊಂಡು ಅವು ಸಾಯ ತನಕನೂ ನಾವು ಅದನ್ನ ನೋಡ್ಕೋಬೇಕಾಗುತ್ತೆ. ಆದ್ರೆ ವೈಜ್ಞಾನಿಕ ರೀತಿಯಲ್ಲಿ ಹೇಳಬಹುದಾದ್ರೆ ಈ ರಾಸುಗಳು ಕೂಡ ರೋಗ ಆಡಲು ಪರೋಕ್ಷವಾಗಿ ಕಾರಣ ಆಗೆ ಆಗುತ್ತವೆ. ಸೋಂಕಿನ ಮೂಲಗಳಾಗ್ತವೆ ಮನುಷ್ಯರಿಗೂ ಬರಬಹುದು. ಹೌದು, ಮನುಷ್ಯರಿಗೂ ಬರಬಹುದು. ಆ ಹಸುಗಳನ್ನು ನೋಡಿಕೊಳ್ಳುವಂತ ಏನ್ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಅತ್ಯಂತ ಜಾಗರೂಕತೆಯಿಂದ ಎಚ್ಚರ ವಹಿಸಬೇಕಾಗುತ್ತೆ. ಇನ್ನು ತಾವು ಕೇಳಿದಂಗೆ ಈ ನಿಯಂತ್ರಣ ಬಗ್ಗೆ ನಾವು ಎರಡು ವಿಧಗಳಾಗಿ ಅದನ್ನ ನಾವು ಚರ್ಚೆ ಮಾಡಬಹುದು. ಒಂದು, ಸಾಮಾನ್ಯವಾಗಿ ನಮ್ಮ ಈ ಸರ್ಕಾರಿ ಸ್ವಾಮ್ಯದ ತಳಿ ಸಂವರ್ಧನಾ ಕೇಂದ್ರಗಳಿರ್ಬೋದು ಅಥವಾ ನಾವು ಕ್ಯಾಟಲ್ ಫಾರ್ಮ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಅನೇಕ ಮಿಶ್ರ ತಳಿ ಹಸುಗಳನ್ನ ಅಥವಾ ಒಂದೇ ಒಂದು ತಳಿಯ ಹಸುಗಳನ್ನ ಹಿಂಡು ಹಿಂಡಾಗಿ ನಾವು ಸಾಕ್ತಿರ್ತೀವಿ. ಇಂಥ ಒಂದು ಹಿಂಡಾಗಿ ಸಾಕುವ ಪ್ರಾಣಿಗಳಲ್ಲಿ ಅಲ್ಲಿ ಕೆಲವೊಂದು ಸಲಹಾ ಸೂತ್ರಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದೆ ಆದ್ರೆ ರೋಗ ನಿಯಂತ್ರಣವನ್ನು ನಾವು ಮಾಡಬಹುದು. ಈ ಸೂತ್ರಗಳು ಏನಪ್ಪಾ ಅಂತಂದ್ರೆ, ಸೋಂಕಿರುವ ಪ್ರಾಣಿಗಳನ್ನು ಈ ಚರ್ಮ ಪರೀಕ್ಷೆಯಿಂದ ಪರೀಕ್ಷಿಸಿ ಅದನ್ನು ಸಂಪೂರ್ಣವಾಗಿ ಬೇರ್ಪಡಿಸುವುದು, ಅದನ್ನು ಬೇರೆ ಮನೆಯಲ್ಲಿ ಅಥವಾ ಬೇರೆ ಕೊಟ್ಟಿಗೆಯಲ್ಲಿ ಇಡೋದ್ರಿಂದ ಸೋಂಕಿನ ಪ್ರಸಾರ ತಡೆಗಟ್ಟುವುದು, ಮತ್ತೆ ಯಾವುದೇ ಹಸುವನ್ನು ಹೊಸದಾಗಿ ಹಿಂಡಿಗೆ ಸೇರಿಸಿಕೊಳ್ಳುವ ಮೊದಲು ಇದು ರೋಗದಿಂದ ಮುಕ್ತವಾಗಿದೆ ಎಂದು ಖಾತ್ರಿಪಡಿಸಿಕೊಂಡ ನಂತರವೇ ನಾವು ಅದನ್ನ ಹಿಂಡಿಗೆ ಸೇರಿಸಿಕೊಳ್ಬೇಕಾಗುತ್ತೆ. ಆ ಸೂತ್ರಗಳನ್ನು ಅನುಸರಿಸಿದ ಅದರಲ್ಲಿ ನಾವು ರೋಗವನ್ನು ತಡೆಗಟ್ಟಬಹುದಾಗಿದೆ. ಇನ್ನು ಇತರ ಹಿಂಡು ಹಿಂಡಾಗಿ ಸಾಕುವ ಪ್ರಾಣಿಗಳಲ್ಲಿ 3 ತಿಂಗಳ ಮೇಲ್ಪಟ್ಟ ಎಲ್ಲಾ ರಾಸುಗಳನ್ನು ಕರುಗಳಿಂದ ಹಿಡಿದು ನಮ್ಮ ಚರ್ಮ ಪರೀಕ್ಷೆಗೆ ಒಳಪಡಿಸಿ ಯಾವುದೇ ರಾಸು ಈ ಚರ್ಮ ಪರೀಕ್ಷೆಗೆ ಪ್ರತಿಕ್ರಿಯಿಸಿದೆ ಆದಲ್ಲಿ ಅದನ್ನು ಕೂಡಲೇ ಬೇರ್ಪಡಿಸಬೇಕು, ಮತ್ತು ಹಾಗಿಂದಾಗ್ಗೆ ಈ ಚರ್ಮ ಪರೀಕ್ಷೆಗಳನ್ನು 6 ತಿಂಗಳ ಅವಧಿಯಲ್ಲಿ ನಾವು ಅದನ್ನು ಪುನರಾವರ್ತಿಸಬೇಕು. ಇನ್ನು ಕೊಟ್ಟಿಗೆಯನ್ನು 5% ಕಾರ್ಬಾಲಿಕ್ ಆಮ್ಲದಿಂದ ಶುಭ್ರಗೊಳಿಸಬೇಕು, ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳಬೇಕು, ಕರುಗಳಿಗೆ ಕ್ಷಯರೋಗರಹಿತ ಹಾಲನ್ನು ಮಾತ್ರ ಅದನ್ನು ನೀಡುವಂತಾಗಬೇಕು, ಮತ್ತು ಆಗಾಗ್ಗೆ ಈ ಹಸುಗಳನ್ನು ಪಾಲಿಸುವ ಪಶುಪಾಲಕರನ್ನು ಪರೀಕ್ಷಿಸಿ ಇವರು ಕ್ಷಯರೋಗದ ರೋಗಾಣುಗಳಿಂದ ಮುಕ್ತವಾಗಿದ್ದಾರೆ ಎಂದು ನಾವು ಖಾತ್ರಿಪಡಿಸಿಕೊಳ್ಳಬೇಕು. ಈ ಎಲ್ಲಾ ಸೂತ್ರಗಳನ್ನು ನಮ್ಮ ಸರ್ಕಾರಿ ಸ್ವಾಮ್ಯದ ಜಾನುವಾರು ಸಂವರ್ಧನಾ ಕೇಂದ್ರಗಳಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಜಾನುವಾರು ಕೇಂದ್ರಗಳಲ್ಲಿ ಅತಿ ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತಾ ಇದೀವಿ. ನಾವು ಇನ್ನ ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ, ಇದಕ್ಕೇನಾದ್ರೂ ಲಸಿಕೆ ಇಲ್ವೇ? ಲಸಿಕೆ ಅಭಿವೃದ್ಧಿ ಆಗಿದೆಯೇ? ನೋಡಿ, ಈ ರೋಗ ಅತ್ಯಂತ ಪ್ರಾಚೀನವಾದ ಕಾಯಿಲೆ ಅಂತ ನಾನು ಹೇಳಿದ್ರು, ಇದರ ಬಗ್ಗೆ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅನೇಕ ಆವಿಷ್ಕಾರಗಳನ್ನು ಕೈಗೊಂಡು ಈ ರೋಗದ ಅಧ್ಯಯನ ನಡೆಸಿದವೆ. 100+ ಕೋಟಿ ರೂಗಳಷ್ಟು ಇದರ ಬಗ್ಗೆ ನಾವು ವೆಚ್ಚ ಮಾಡಿದರೆ ಆದರೂ ಕೂಡ ಒಂದು ಸಂಪೂರ್ಣವಾದ ಪರಿಣಾಮಕಾರಿಯಾದ ಒಂದು ಲಸಿಕೆ ನಮ್ಮ ಜಾನುವಾರುಗಳಿಗೆ ಉಪಯೋಗಿಸಲು ಯಾವುದೇ ಕಂಡಿಡಿದಿಲ್ಲ. ಆದರೆ ಮನುಷ್ಯರಲ್ಲಿ ಮಾತ್ರ ಇದಕ್ಕೆ BCG ಲಸಿಕೆ ಅಂತ ನಾವು ಏನು ಉಪಯೋಗಿಸ್ತೀವಿ ಅದೊಂದೇ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದ್ರಿಂದ ಪ್ರಾಣಿಗಳಲ್ಲಿ ಲಸಿಕೆ ಇಲ್ಲದಿರೋದ್ರಿಂದ ಈ ನಿಯಂತ್ರಣ ಅಥವಾ ತಡೆಗಟ್ಟುವುದೇ ಒಂದು ವಿಧಾನ ಆಗಿದೆ. ಅದು ಲಸಿಕೆಯೇತರ ವಿಧಾನಗಳಿಂದ ಮಾತ್ರ ನಾವು ಮಾಡಲು ಸಾಧ್ಯವಾಗಿದೆ. ಆದರೆ ಲಸಿಕೆ ಕಂಡುಹಿಡಿಯುವಂತಹ ಪ್ರಯತ್ನಗಳು ಮುಂದುವರಿತಾ ಇದಾವೆ. ಲಸಿಕೆ ಕಂಡುಹಿಡಿಯುವಂತಹ ಪ್ರಯತ್ನಗಳು ಮುಂದುವರಿತಾನೇ ಇದಾವೆ. ಆದರೆ ಈ ರೋಗಾಣು ಅತ್ಯಂತ ದೃಢವಾಗಿರೋದ್ರಿಂದ ಇದು ದೇಹದಲ್ಲಿ ಸೇರಿಕೊಂಡು ಗೆಡ್ಡೆಗಳನ್ನು ಮಾಡುವುದರಿಂದ ಇದಕ್ಕೆ ಪರಿಣಾಮಕಾರಿಯಾದ ಲಸಿಕೆ ಕಂಡಿಯೋದು ಕಷ್ಟ ಸಾಧ್ಯ ಅಂತಾನೆ ನಾವು ಈ ಒಂದು ಆವಿಷ್ಕಾರಗಳಿಂದ ನಾವು ಹೇಳಬಹುದಾಗಿದೆ. ಅಂದ್ರೆ ನಾವು ಅಶಕ್ತವಾದ ರೋಗಾಣುಗಳನ್ನ ಲಸಿಕೆ ರೂಪದಲ್ಲಿ ಕೊಟ್ಟಾಗಲೂ ಕೂಡ ಅದು ಉದ್ರೇಕ ಆಗಬಹುದು ಅಂತ ಸ್ಥಿತಿ ಇದೆ. ಅದು ಅಂತ ಸ್ಥಿತಿ ಒಂದು ಇದೆ. ಹಂಗಾಗಿ ಇನ್ನೂ ಅನೇಕ ಹೆಚ್ಚಾಗಿ ಆವಿಷ್ಕಾರಗಳು ಇದ್ರ ಮೇಲೆ ನಡೆಯೋದು ಅಗತ್ಯತೆ ಇದೆ. ಈಗ ಜೈವಿಕ ತಂತ್ರಜ್ಞಾನ ಬಂದಿರೋದ್ರಿಂದ ಅದರ ಒಂದು ಸಹಾಯದಿಂದ ಏನಾದರೂ ಅದರ ಆಗಬಹುದು. ಹೌದು, ಈ ಜೈವಿಕ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಇಂಪ್ರೂವ್ಡ್ ಅಥವಾ ಅಭಿವೃದ್ಧಿಪಡಿಸಿದ ಲಸಿಕೆಗಳು ಅಂತ ಏನು ನಾವು ಕರಿತೀವಿ ಅದರಿಂದ ಮುಂದೆ ಇದು ಸಾಧ್ಯವಾಗುವಂತ ಲಕ್ಷಣಗಳು ಕೂಡ ಇದಾವೆ. ಮತ್ತೆ ಈ ಪ್ರಾಣಿಗಳ ಚರ್ಮವನ್ನ ಕೆಲವರು ಬಳಸ್ತಾ ಇರ್ತಾರೆ, ಕೈಗಾರಿಕೆ ಇರುತ್ತೆ, ಅವರು ಬಹಳ ಮುನ್ನೆಚ್ಚರಿಕೆ ವಹಿಸಬೇಕಾಗ. ಹೌದು, ಈ ಚರ್ಮ ಉದ್ಯಮದಲ್ಲಿ ತೊಡಗಿರುವಂತಹ ಕಾರ್ಮಿಕ ಆಗಿರ್ಬೋದು, ಇಲ್ಲವೇ ಕಸಾಯಿಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಾಗಿರ್ಬೋದು, ಅವರು ನೇರವಾಗಿ ಈ ಪ್ರಾಣಿಗಳ ಜಠರ ಅಥವಾ ಇನ್ಯಾವುದೇ ಅಂಗಾಂಶಗಳ ಸಂಪರ್ಕಕ್ಕೆ ಬರೋದ್ರಿಂದ ಅವರು ಅತ್ಯಂತ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ತಮ್ಮನ್ನು ತಾವೇ ಈ ರೋಗದಿಂದ ಸಂರಕ್ಷಿಸಿಕೊಳ್ಳಬೇಕಾಗ್ತದೆ. ಇನ್ನು ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ ನಮ್ಮ ರೈತ ಬಾಂಧವರಿಗೆ ಆಯ್ತು, ನಮ್ಮ ಪಶುಪಾಲಕರಿಗಾಯ್ತು? ನೋಡಿ, ಈ ಭಾರತ ಸರ್ಕಾರವು ಪ್ರತಿ ರಾಜ್ಯಗಳಲ್ಲಿ ಕೂಡ ಈ ಕ್ಷಯರೋಗ ನಿಯಂತ್ರಣ ಘಟಕಗಳನ್ನು ಸ್ಥಾಪಿಸಿದೆ. ಈ ಯೋಜನೆ ಅಡಿಯಲ್ಲಿ ಈ ಘಟಕಗಳ ಮುಖಾಂತರ ಚರ್ಮರೋಗ ಪರೀಕ್ಷೆ ಮಾಡಿ ಈ ರಾಸುಗಳು ಚರ್ಮರೋಗದಿಂದ ಪ್ರತಿಕ್ರಿಯಿಸಿದರೆ ಇವು ಕ್ಷಯರೋಗಕ್ಕೆ ತುತ್ತಾಗಿದ್ದವೆ ಇಲ್ಲವೇ ಎಂದು ನಾವು ನಿರ್ಧರಿಸಿ ಕ್ಷಯರೋಗವನ್ನು ತಹಬದಿಗೆ ತರಲು ಅನೇಕ ಸೂತ್ರಗಳನ್ನು ಅದು ನೀಡಿದೆ. ಮತ್ತೆ ಇದರ ಸಲುವಾಗಿ ಅನೇಕ ಗೋಶಾಲೆಗಳನ್ನು ಕೂಡ ನಿರ್ಮಿಸಿದೆ. ಆದರೆ ರೈತರಿಗೆ ತಾವು ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕ ಅಥವಾ ಆರ್ಥಿಕವಾಗಿ ಈ ಹಸುಗಳನ್ನು ಒಡನಾಟ ಇರೋದ್ರಿಂದ ಯಾವುದೇ ಪ್ರಾಣಿಯು ಕ್ಷಯರೋಗದಿಂದ ತುತ್ತಾಗಿದೆ ಅಂತ ಗೊತ್ತಾದ್ರೂ ಕೂಡ ಅದನ್ನು ವಿಲೇವಾರಿ ಮಾಡಲು ಒಪ್ತಾ ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಅಥವಾ ಇನ್ನೊಂದು ಏನ್ ಹೇಳ್ಬೋದು ಅಂತಂದ್ರೆ, ಈ ವಧೆಗೆ ಅಥವಾ ವಿಲೇವಾರಿ ಮಾಡಬೇಕಾದ್ರೆ ಅವರಿಗೆ ಪರಿಹಾರ ರೂಪದಲ್ಲಿ ನಾವು ಏನಾದರೂ ಒಂದು ಹಣವನ್ನು ಕೊಡಬೇಕಾಗುತ್ತೆ. ಇದಕ್ಕೆ ಸರ್ಕಾರದಲ್ಲೇ ಇದಕ್ಕೆ ಸೂತ್ರಗಳನ್ನು ರೂಪಿಸಬೇಕಾಗುತ್ತೆ. ರೈತರಿಗೆ ಈ ತರ ಏನೇ ಒಂದು ಪರಿಹಾರ ಕೊಟ್ಟಿದ್ದೆ ಅದರಲ್ಲಿ ಈ ಒಂದು ಕಾಯಿಲೆಯನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ತರಲು ಸಹಕಾರಿಯಾಗುತ್ತದೆ. ಅಂದ್ರೆ ನಾವು ಒಂದ್ಸಾರಿ ಕಾಯಿಲೆ ಬಂದ ಮೇಲೆ ಅದರಿಂದ ಅನುಭವಿಸುವಂತ ನಷ್ಟಕ್ಕಿಂತ ಅದು ಬರದಾಗೆ ನಾವು ತಡೆಗಟ್ಟದ್ ಬಹಳ ಮುಖ್ಯ. ಬರದಾಗೆ ತಡೆಗಟ್ಟಬೇಕು, ಅಥವಾ ಯಾವುದೇ ಕಾರಣಕ್ಕೂ ಈ ಒಮ್ಮೆ ಕಾಯಿಲೆ ಇದೆ ಅಂತ ದೃಢಪಟ್ಟಿರೋ ರಾಸುಗಳನ್ನು ನಾವು ಅದನ್ನ ಇಟ್ಕೊಳ್ಳದೆ ಅದನ್ನ ವಿಲೇವಾರಿ ಮಾಡುವುದೇ ಸೂಕ್ತ ವಿಧಾನ. ಅಂದ್ರೆ ಆರೋಗ್ಯವಂತ ರಾಸುಗಳನ್ನಾದ್ರೂ ನಾವು ಉಳಿಸ್ಕೋಬಹುದು. ನಿಜ. ಈಗ ಡಾಕ್ಟರ್ ವೀರೇಗೌಡ್ರೆ, ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಲ್ಲಿ ಸಿಗುತ್ತೆ ಅಂತ ನೋಡಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಷಯ ಮತ್ತು ಕಂದುರೋಗ ನಿಯಂತ್ರಣ ಘಟಕಗಳನ್ನು ಸ್ಥಾಪಿಸಿದೆ. ಈ ಉಪನಿರ್ದೇಶಕರು ಕ್ಷಯ ಮತ್ತು ಕಂದುರೋಗ ನಿಯಂತ್ರಣ ಘಟಕ, ಪಶು ವೈದ್ಯಕೀಯ ಸೇವಾ ಇಲಾಖೆ, ಇವರನ್ನು ಸಂಪರ್ಕಿಸಬಹುದು. ನಮ್ಮ ರಾಜ್ಯದಲ್ಲಿ ಕೇವಲ 4 ಘಟಕಗಳನ್ನು ಮಾತ್ರ ಇದು ಇದೆ. ಇದು ವಿಭಾಗೀಯ ಮಟ್ಟದಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದಲ್ಲದೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ನಿರ್ದೇಶಕರು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ ಇವರನ್ನು ಸಂಪರ್ಕಿಸಬಹುದು. ಇಲ್ಲವೇ ಪಶು ವೈದ್ಯಕೀಯ ಸೂಕ್ಷ್ಮ ಜೀವಿ ಶಾಸ್ತ್ರದಲ್ಲಿ ನೇರವಾಗಿ ಬಂದ್ಬಿಟ್ಟು ಇದನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ರೈತರು ರೈತ ಬಾಂಧವರು ಪಡೆದುಕೊಳ್ಳಬಹುದು. ಅಂದ್ರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶು ವೈದ್ಯಕೀಯ ಸೂಕ್ಷ್ಮ ಜೀವಿ ಶಾಸ್ತ್ರದ ವಿಭಾಗದಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ನಾವು ಕೊಡ್ತೀವಿ. ಕೊಡ್ತೀರಾ? ಈಗ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು ಅಂತೀರಾ? ನನ್ನನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9901454 ಮುಖಾಂತರ ನನ್ನನ್ನು ಸಂಪರ್ಕಿಸಬಹುದಾಗಿದೆ. 9801 4545 ಹೌದು. ಈ ಒಂದು ಸಂಖ್ಯೆಯಲ್ಲಿ ನಿಮ್ಮನ್ನ ನಮ್ಮ ರೈತ ಬಾಂಧವರು ಸಂಪರ್ಕಿಸಿ ಇನ್ಯಾವುದೇ ಮಾಹಿತಿಗಳಿದ್ರೆ ಅವರು ಅದನ್ನ ಪಡ್ಕೊಳ್ಬಹುದಾಗಿದೆ. ಆದ್ರಿಂದ ಈ ಕ್ಷಯ ರೋಗ ಒಂದು ಕೇಳ್ತಲೇ ಒಂದ್ ರೀತಿ ಹೆದರಿಕೆ ಆಗುತ್ತೆ. ನಿಜ, ನಮ್ಮ ಮನುಷ್ಯರಿಗೂ ಬರುತ್ತೆ ಮತ್ತೆ ಜಾನುವಾರುಗಳಿಗೂ ಕೂಡ ಬರುತ್ತೆ, ಸಾಕು ಪ್ರಾಣಿಗಳಿಗೂ ಬರುತ್ತೆ. ಇವತ್ತು ಮನುಷ್ಯರಿಗೆ ಸಾಕಷ್ಟು ವ್ಯವಸ್ಥೆಗಳಾಗಿದ್ದಾವೆ ಈ ಒಂದು ಕಾಯಿಲೆಯ ಉಪಚಾರಕ್ಕಾಗಿ ಲಸಿಕೆ ಇದೆ, ಚಿಕಿತ್ಸೆ ಇದೆ, ಅನೇಕ ಆಸ್ಪತ್ರೆ ವ್ಯವಸ್ಥೆ ಇದೆ. ಆದ್ರೆ ನಮ್ಮ ಜಾನುವಾರುಗಳಿಗೆ ಲಸಿಕೆ ಆಗಲಿ, ಚಿಕಿತ್ಸೆ ವ್ಯವಸ್ಥೆ ಆಗಲಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಮಾಹಿತಿ ಬಹಳ ಮುಖ್ಯ ಅವರಿಗೆ. ರೈತರಿಗೆ ಮಾಹಿತಿ ಮತ್ತೆ ನಿಯಂತ್ರಣಕ್ಕೆ ಅವರು ಸೂತ್ರಗಳನ್ನು ಅಳವಡಿಸಿಕೊಳ್ಳುವುದೇ ಒಂದು ಸೂಕ್ತವಾದ ಮಾರ್ಗ ಅಂತ ನಾನು ಇದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಆದ್ರಿಂದಲೇ ನಮ್ಮ ರೈತ ಬಾಂಧವರಿಗೆ ಈ ವಿಚಾರವನ್ನು ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾದಂತಹ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವೀರೇಗೌಡ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇಲ್ಲಿ ತನಕ ಜಾನುವಾರುಗಳಲ್ಲಿ ಕ್ಷಯ ರೋಗ ನಿಯಂತ್ರಣ ಕುರಿತಂತೆ ಡಾಕ್ಟರ್ ವೀರೇಗೌಡ ಬಿಎನ್ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದ್ದವರು ಪಿಎನ್ ಜಗದೀಶ್ ಅವರು. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೃಷಿ ಮಾಹಿತಿ ಇದೆ ಕೇಳಿ. ಮಾವಿನ ಹಣ್ಣಿನ ರಫ್ತುದಾರರು ಗಮನಿಸಬೇಕು. ವ್ಯಾಪಾರದ ದೃಷ್ಟಿಯಿಂದ ಯಾವುದೇ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡೋದ್ರಿಂದ ಅಧಿಕ ಲಾಭ ದೊರೆಯುವುದೆಂಬುದು ನಿಜವಾದರೂ ವಿದೇಶಗಳಿಗೆ ಮಾರಾಟ ಮಾಡಬೇಕಾದ ಗುಣಮಟ್ಟಕ್ಕೆ ಸಂಬಂಧಿಸಿದ ಅಂಶಗಳತ್ತ ಗಮನವನ್ನು ಹರಿಸಬೇಕು. ಹಣ್ಣುಗಳ ರಾಜ ಮಾವಿನ ಹಣ್ಣು ಇಂದು ಬಹು ಬೇಡಿಕೆಯ ಹಣ್ಣು. ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಾದಲ್ಲಿ ಹಣ್ಣಿನ ಉತ್ಕೃಷ್ಟತೆ ಮುಖ್ಯವೆನಿಸುತ್ತದೆ. ಹಾಗಾದರೆ ಅಂತಹ ವಿಶೇಷ ಅರ್ಹತೆಗಳಾವುವು ಎಂಬುದನ್ನು ತಿಳಿಯಬೇಕು. ನಮ್ಮ ದೇಶದಿಂದ ತಾಜಾ ಮಾವಿನ ಹಣ್ಣುಗಳನ್ನು ಸ್ಪರ್ಧಾತ್ಮಕ ಬೆಲೆಗೆ UAE, ಸೌದಿ ಅರೇಬಿಯಾ, ಕುವೈತ್, ಇಂಗ್ಲೆಂಡ್, ನೆದರ್ಲ್ಯಾಂಡ್, ಜರ್ಮನಿ ಮತ್ತು ಅಮೆರಿಕ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತಿದೆ. ಗ್ರಾಹಕರ ಬೇಡಿಕೆ ತಳಿಗಳು ಆಲ್ಪ್ಯಾಂಥು, ಬೆನೆಶಾನ್, ಬಂಗನಪಳ್ಳಿ, ಕೇಸರ, ಚೌಸ. ಹಣ್ಣಿನ ಗಾತ್ರ 200-800 ಗ್ರಾಂ, ಒಂದೇ ಸಮಾನದ ಹಣ್ಣುಗಳ ಗಾತ್ರ ಅವಶ್ಯಕ. ಬಣ್ಣ ಹಳದಿ ಮಿಶ್ರಿತ ಕೆಂಪು ಬಣ್ಣದ ಹಳದಿ ಅಥವಾ ಕೆಂಪು ಬಣ್ಣದ ಹಣ್ಣುಗಳಿಗೆ ಬಹಳ ಬೇಡಿಕೆ ಇರುವುದು. ಆಕಾರ ಅಂಡಾಕೃತಿ, ಮಾಗುವಿಕೆ ಸಂಪೂರ್ಣವಾಗಿದ ಗಟ್ಟಿಯಾದ ಹಾಗೂ ವಿಕಾರ ಕಲೆ ಹಾಗೂ ಗೀರುರಹಿತ ಹಣ್ಣುಗಳಾಗಿರಬೇಕು. ರುಚಿ ಮತ್ತು ರಚನೆ ನಾರು ಮತ್ತು ಟರ್ಪೆಂಟೈನ್ ವಾಸನೆ ರಹಿತ ಅಥವಾ ಸುವಾಸನೆಯುಕ್ತ ತಿರುಳು ಹೊಂದಿದ ಹಣ್ಣುಗಳಿರಬೇಕು. ಕನಿಷ್ಠ ಗುಣಮಟ್ಟದ ಅವಶ್ಯಕತೆಗಳು ಸಂಪೂರ್ಣವಾಗಿ ಬೆಳೆದ ಗಟ್ಟಿಯಾದ ಒರಾಗಿದ ತಾಜಾ ಹಣ್ಣು, ಕಲೆ ಮತ್ತು ಗೀರುರಹಿತ, ಕೀಟ ರೋಗ ಕ್ರಿಮಿನಾಶಕಗಳಿಂದ ಮುಕ್ತ ಇರುವ ಹಣ್ಣುಗಳನ್ನು ಮಾತ್ರ ವರ್ಗೀಕರಣಕ್ಕೆ ಆಯ್ಕೆ ಮಾಡಲಾಗುತ್ತದೆ. ವರ್ಗೀಕರಣ ಎಕ್ಸ್ಟ್ರಾ ಕ್ಲಾಸ್, ವಿಶೇಷ ವರ್ಗ. ಈ ವರ್ಗದಲ್ಲಿ ಹಣ್ಣುಗಳು ಕನಿಷ್ಠ ಗುಣಮಟ್ಟದ ಅವಶ್ಯಕತೆ ಮತ್ತು ಗ್ರಾಹಕರ ಬೇಡಿಕೆಯ ಎಲ್ಲ ಅಂಶಗಳನ್ನು ಪೂರೈಸಬೇಕು. ಹಣ್ಣುಗಳು ಜಜ್ಜುವಿಕೆಯಿಂದಾಗಿ ಗೀರುಗಳು ಮತ್ತು ಸ್ವಲ್ಪ ಮಟ್ಟಿನ ಸೊನೆಯ ಕಲೆಗಳು ಹಣ್ಣಿನ ಮೇಲೆ ಇದ್ದರೂ ಹಣ್ಣಿನ ಗುಣಮಟ್ಟದ ಮೇಲೆ ಯಾವುದೇ ಪರಿಣಾಮ ಬೀರದಂತಿರಬೇಕು. ವರ್ಗ ಒಂದು, ಈ ವರ್ಗದಲ್ಲಿ ಬರುವ ಎಲ್ಲ ಕನಿಷ್ಠ ಗುಣಮಟ್ಟದ ಅವಶ್ಯಕತೆ ಹಾಗೂ ಗ್ರಾಹಕರ ಬೇಡಿಕೆಯ ಅಂಶಗಳನ್ನು ಪೂರೈಸಬೇಕು. ಆದರೆ ಹಣ್ಣಿನ ಆಕಾರ, ಉಜ್ಜುವಿಕೆಯಿಂದಾಗಿ ಗೀರುಗಳು, ಸೊನೆಯ ಕಲೆ ಇತ್ಯಾದಿಗಳನ್ನು ಸ್ವಲ್ಪ ಮಟ್ಟಿಗೆ ಅಂದರೆ 3, 4, 5 ಪ್ರತಿ ಚೌಕ್ ಮೀಟರ್ಗೆ ಹಣ್ಣುಗಳ ಮೇಲೆ ABC ಗುಂಪುಗಳಲ್ಲಿ ಅನುಕ್ರಮವಾಗಿ ಇರಲು ಬಿಡಬೇಕು. ವರ್ಗ 2, ಎಕ್ಸ್ಟ್ರಾ ಕ್ಲಾಸ್ ಮತ್ತು ವರ್ಗ 1 ತೆಗೆದುಹಾಕಿದ ಅಂದರೆ ಕನಿಷ್ಠ ಗುಣಮಟ್ಟ ಹೊಂದಿದ ಹಣ್ಣು